ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದ್ದಾನೆ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರತಿಯೊಬ್ಬರು ರಾಷ್ಟ್ರಭಕ್ತಿಯನ್ನ ಪ್ರದರ್ಶನ ಮಾಡಿ ಮುಂದಿನ 25 ವರ್ಷ ಅಮೃತ ಕಾಲ ಅಂತ ಏನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಅದಕ್ಕೆ ಶುಭ ಆರಂಭವನ್ನ, ಶಕ್ತಿಯುತ ಆರಂಭವನ್ನ ಮತ್ತು ರಾಷ್ಟ್ರಭಕ್ತಿ ಆರಂಭವನ್ನ ಮಾಡೋ ಸಲುವಾಗಿ 13-15 ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ ಧ್ವಜವನ್ನು ಹೇರಿಸಿ ಎಲ್ಲರೂ ಸೇರಿ ರಾಷ್ಟ್ರ ಭಕ್ತಿಯಿಂದ ಮೆರೆಯೋಣ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ₹35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ₹50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ನರ್ಸರಿ ನಿರ್ವಹಣೆ ಈ ಕುರಿತು ಉಡುಪಿ ತಾಲೂಕಿನ ಆತ್ರಾಡಿಯ ಗುರುರಾಜ್ ಬಾಳ್ತಿಲ್ಲಾಯ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ, ಅನಂತರ ಭಕ್ತಿಗೀತೆಗಳನ್ನು ಆಲಿಸುವಿರಿ. ಈಗ ಮೊದಲಿಗೆ ಕೇಳಿ, ನರ್ಸರಿ ನಿರ್ವಹಣೆ ಈ ಕುರಿತು ಉಡುಪಿ ತಾಲೂಕಿನ ಆತ್ರಾಡಿಯ ಗುರುರಾಜ್ ಬಾಳ್ತಿಲ್ಲಾಯ ಅವರೊಂದಿಗೆ ಸಂದರ್ಶನ. ಗುರುರಾಜ್ ಬಾಳ್ತಿಲ್ಲಾಯ ಅವರೇ, ನಮಸ್ಕಾರ. ನಮಸ್ಕಾರ. ನರ್ಸರಿ ನಿರ್ವಹಣೆಯ ಒಂದು ಪ್ರಾಮುಖ್ಯತೆ ಏನು, ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನರ್ಸರಿಯ ಒಂದು ವಿಶೇಷತೆ ಏನು, ಪ್ರಾಮುಖ್ಯತೆ ಏನು? ನರ್ಸರಿ ಮಾಡಬೇಕಿದ್ರೆ ಫಸ್ಟಿಗೆ ನಮಗೆ ಮೂಲಭೂತವಾಗಿ ನಮಗೆ ಅನುಭವ ಬೇಕು. ಪ್ರತಿಯೊಂದು ಹಣ್ಣಿನ ಗಿಡಗಳ ಅದರ ಬೆಳವಣಿಗೆ, ಅದರ ಅದಕ್ಕೆ ಎಷ್ಟು ಟೆಂಪರೇಚರ್ ನಲ್ಲಿ ಅದು ಬೆಳೀತದೆ, ಯಾವ ಏರಿಯಾಕ್ಕೆ ಬರ್ತದೆ, ಇದನ್ನೆಲ್ಲ ನಾವು ಫಸ್ಟಿಗೆ ಸ್ಟಡಿ ಮಾಡ್ಕೊಳ್ಬೇಕು. ಅದೊಂದು ತುಂಬಾ ನಮ್ಗೆ ಗೊತ್ತಿರಬೇಕಾದ ಒಂದು ವಿಷಯಗಳು. ಮತ್ತೆ ನಮ್ಗೆ ಗೊತ್ತಿಲ್ಲದಿದ್ರೆ ನಮ್ಗೆ ಒಂದು ಅದರ ಬಗ್ಗೆ ಸ್ವಲ್ಪ ಮಾರ್ಗದರ್ಶನ ಕೂಡ ಕೊಡುವವರು ನಮ್ಗೆ ಬೇಕು. ಅದನ್ನು ಗಿಡ ಕೊಡ್ಬೇಕಿದ್ರೆ ಅಥವಾ ನರ್ಸರಿ ಮಾಡ್ಬೇಕಿದ್ರೆ, ಇತರ ವಿಚಾರದಲ್ಲಿ ಹೇಳಿದ್ರೆ ಒಂದು ಪಾಲಿ ಹೌಸ್, ಸಣ್ಣ ಒಂದು ಪಾಲಿ ಹೌಸ್, ಮತ್ತೆ ನೀರು, ಎನಿ ಟೈಮ್ ನೀರು ಸಿಗ್ಬೇಕು, ಮತ್ತೆ ಮಣ್ಣು, ಒಳ್ಳೆ ಮೆಕ್ಕಲು ಮಣ್ಣು ಇಂಥದ್ದು ಇದ್ರೆ ಸಾಮಾನ್ಯ ನರ್ಸರಿ ನಿರ್ವಹಣೆ ಇಷ್ಟರಲ್ಲಿ ಮಾಡಬಹುದು. ಯಾವಾಗ್ಲೂ ನಮಗೆ ಒಂದು ನಿರಂತರ ಕರೆಂಟ್ ಸಿಗ್ತಾ ಇರ್ಬೇಕು, ನೀರು ಬೇಗ ಆಗಾಗ ಕೊಡ್ತಾ ಇರ್ಬೇಕಾಗ್ತದೆ. ಇಷ್ಟೆಲ್ಲ ಇದ್ರೆ ನಮ್ಗೆ ನರ್ಸರಿ ಒಂದು ನಿರ್ವಹಣೆ ಮಾಡ್ಬೇಕು. ಮೈನ್ ಬೇಕಾಗುವಂತದ್ದು ನಮ್ಗೆ ಒಂದು ಒಳ್ಳೆಯ ಅನುಭವ, ಮತ್ತೆ ನಮ್ಗೆ ಗೊತ್ತಿಲ್ಲದಿದ್ರೆ ಇನ್ನೊಬ್ರು ಅನುಭವ, ನಮ್ಗೆ ಒಂದು ವೇಳೆ ಇಲ್ಲದಿದ್ರೆ ಇನ್ನೊಬ್ರು ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡುವವರು ಬೇಕು. ಇದಿಷ್ಟಿದ್ರೆ ನಮ್ಗೆ ನರ್ಸರಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಈಗ ಎಷ್ಟೋ ಸಾರಿ ರಸ್ತೆ ಬದಿಯಲ್ಲಿ ಸಾಕಷ್ಟು ಈ ನರ್ಸರಿ ಗಿಡಗಳನ್ನ ಮಾರಾಟ ಮಾಡುವುದನ್ನ ನಾವು ನೋಡ್ತೇವೆ. ಅದರಲ್ಲಿ ಎಲ್ಲಿಂದ ಬಂತು, ಹೇಗೆ ಬಂತು, ಅದರ ಮೂಲ ಯಾವುದು ಎನ್ನುವುದು ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ. ಇದರ ಅಪಾಯಗಳು ಏನೇನು ಅಂತ? ಹೌದು, ಇದು ಈಗ ಈಗಂತೂ ಇದು ನರ್ಸರಿ ಒಂದು ವ್ಯವಹಾರ ಆಗಿ ಹೋಗಿದೆ. ಇದು ಒಂದು ಹಣ ಮಾಡುವ ದಂಧೆ ಕೂಡ ಆಗ್ತಾ ಇದೆ. ಇದು ಗಿಡಗಳನ್ನು ಮಾರುವಂತದ್ದು ಮಾತ್ರ ಆ ನರ್ಸರಿ ಮಾಡುವವನಿಗೆ ಒಂದು ಅವನ ಗಿಡ ಖಾಲಿ ಆಗ್ಬೇಕು ಅಂತ ಹೇಳುವಂತ ಒಂದೇ ದೃಷ್ಟಿ. ಕೊಂಡೋಗಿ ಅದನ್ನು ನೆಟ್ಟವರಿಗೆ ಮುಂದೆ ಏನು ಪರಿಣಾಮ ಅದರದ್ದು ಅದು ಅವನಿಗೆ ಅಗತ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈಗ ನರ್ಸರಿ ಒಳ್ಳೆ ಅನುಭವ ಇದ್ದ ನರ್ಸರಿಯವರೆಗೂ ಗಿಡ ಉಳಿದಿರ್ತದೆ. ಈ ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಕೈಯಾನು ಕೈ ಹರಡ್ಕೊಂಡು ಬಂದು ಮಾರುವವರದ್ದು ಗಿಡಗಳು ಜಾಸ್ತಿ ಸೇಲ್ ಆಗ್ತಾ ಉಂಟು. ಇದರಿಂದ ಈಗ ಉದಾಹರಣೆ ನಾವು ಹೆಚ್ಚಾಗಿ ಬರುವಂತದ್ದು ಆಂಧ್ರ ಪ್ರದೇಶದಿಂದ ರಾಜಮುಂಡ್ರಿ ಆ ಕಡೆಯಿಂದ ಗಿಡಗಳು ಬರ್ತವೆ. ಅದು ಒಬ್ಬ ದೊಡ್ಡ ಸ್ಕೇಲ್ ಅಲ್ಲಿ ಲಾರಿ ಅಥವಾ ಗ್ಯಾಂಟರ್ ದೊಡ್ಡ ದೊಡ್ಡ ಇದರಲ್ಲಿ ವಾಹನದಲ್ಲಿ ಹಾಕೊಂಡು ಬರ್ತಾರೆ. ಅಲ್ಲಿಂದ ಅವರು 100 ನರ್ಸರಿಗೆ ಅದನ್ನು ಪಾಲ್ ಮಾಡ್ತಾರೆ, ಬೇರೆ ಬೇರೆ ಕಡೆಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹೌದು ಹೌದು, ಕೈಯಿಂದ ಕೈ ಹೋಗ್ತದೆ. ಇಷ್ಟಾಗುವಾಗ ಈ ಗಿಡಗಳ ಆ ವೆರೈಟಿಗಳು ಯಾವುದು ಮತ್ತೆ ಆ ವೆರೈಟಿಗಳ ಗುಣಲಕ್ಷಣಗಳು ಯಾವುದು, ಅದು ಎಲ್ಲಿಗೆ ಸೂಟೇಬಲ್ ಗಿಡಗಳು, ಯಾವ ಏರಿಯಕ್ಕೆ ಹಾಕ್ಲಿಕ್ಕೆ, ಅದು ಯಾವುದು ಇರೋದಿಲ್ಲ. ಈಗ ಈ ಗಿಡವನ್ನು ಹಾಕಿದ ರೈತರು ಕೆಲವೊಮ್ಮೆ ಒಳ್ಳೇದು ಆಗ್ತದೆ, ಕೆಲವೊಮ್ಮೆ ತುಂಬಾ ಕೆಟ್ಟದೇ ಆಗ್ತದೆ. ಒಳ್ಳೇದಂದ್ರೆ ಆ ಗಿಡ ಆ ಮಣ್ಣಿಗೆ ಸೆಟ್ ಆದ್ರೆ ಅವ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಒಂದ್ ವೇಳೆ ಅದು ನಮ್ಮ ಮಣ್ಣಿಗೆ ಹೊಂದಿಕೊಳ್ಳದೆ ಅದು ರೋಗ ರುಜಿನ ಬಂದು ಮಳೆಗಾಲದಲ್ಲಿ ಡಿಸೀಸ್ ಬಂದು ಹೋಗುದು ಇಂತ ಸುಮಾರು ಅಥವಾ ಬಿಸಿಯನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಇಂಥದ್ದೆಲ್ಲ ಸಮಸ್ಯೆಗಳು ಬರ್ತವೆ. ಆಗ ಕೃಷಿಕ ಸೋಲ್ತಾನೆ ಅದರಿಂದ. ಹೌದು ಹೌದು, ತಂಪು ಪ್ರದೇಶದಲ್ಲಿ ಬೆಳೆಯುವಂತಹ ಗಿಡಗಳು ಅಂದ್ರೆ ಈಗ ಆಪಲ್ ಆಗ್ಬೋದು ಅಥವಾ ದ್ರಾಕ್ಷಿ ಆಗ್ಬೋದು ಅಥವಾ ಪ್ಯಾಷನ್ ಫ್ರೂಟ್ ಆಗ್ಬೋದು, ಇಂಥದ್ದನ್ನ ಕರಾವಳಿ ಜಿಲ್ಲೆಗೂ ಕೂಡ ಪರಿಚಯ ಮಾಡುವಂತಹ ಒಂದು ಪ್ರಯತ್ನಗಳು ಕೂಡ ನಡೀತಾ ಇರ್ತವೆ. ಹೌದು ಹೌದು, ಉದಾಹರಣೆಗೆ ಈಗ ಮಡಿಕೇರಿ ಸ್ವಲ್ಪ ವಿರಾಜಪೇಟೆ ಆ ಏರಿಯಾದಲ್ಲೆಲ್ಲ ತಂಪು ಏರಿಯಾ, ಹೌದು ಮಲೆನಾಡು ಎತ್ತರದ ಪ್ರದೇಶ, ಮಲೆನಾಡಿನ ಕೆಳಗಿನ ಪ್ರದೇಶ ಅಲ್ಲ, ಮಲೆನಾಡಿನ ಎತ್ತರದ ತಂಪು ಪ್ರದೇಶಗಳು. ಅಲ್ಲಿ ಈಗ ಉದಾಹರಣೆಗೆ ಒಂದು ಲಿಚ್ಚಿ, ಲಿಚ್ಚಿ ಅಲ್ಲಿಯ ಹಣ್ಣನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ. ಅದನ್ನು ಹಣ್ಣು ತಿಂದವರು ನಮಗೂ ಬಿಡಬೇಕು ಅಂತ ಅವರಿಗೆ ಅನಿಸ್ತದೆ. ನಮ್ಮ ಸೌತ್ ಇಂಡಿಯಾದ ಸೌತ್ ಜನರದಿಂದ ಅಥವಾ ನಮ್ಮ ಕರಾವಳಿಯಿಂದ ಹೋದವರು ಅಲ್ಲಿ ಹಣ್ಣು ನೋಡಿ ಅಲ್ಲಿಂದ ಗಿಡ ಹಿಡ್ಕೊಂಡು ಬರ್ತಾರೆ. ಗ್ರಾಫ್ಟೆಡ್ ಗಿಡ ಆದ್ರೂ ಕೂಡ ಅದು ಇಲ್ಲಿ ಫಲ ಬರುದಿಲ್ಲ, ಯಾಕಂದ್ರೆ ಅದಕ್ಕೆ ಫಲ ಬಿಡ್ಬೇಕಿದ್ರೆ ಅದಕ್ಕೆ 15 ಡಿಗ್ರಿ ಸೆಂಟಿಗ್ರೇಡ್ ಒಂದು ತಿಂಗಳು ಅಥವಾ ಒಂದು 25 ದಿವಸ ಆದ್ರೂ ಆ ಒಂದು ಲೆವೆಲ್ ಅಲ್ಲಿ ತಂಪು ಇರ್ಬೇಕು. ತಂಪು ಇದ್ರೆ ಅದು ಫಲ ಬಿಟ್ಟದ್ದು ಅದು ಪಾಲಿನೇಷನ್ ಸರಿಯಾಗಿ ಕಾಯಿ ಕಚ್ತದೆ. ಒಂದು ಹೂ ಅರಳಿ ಅದಕ್ಕೆ ಇಷ್ಟು ಪಿರಿಯಡ್ ಅಂತ ಇರ್ತದೆ, ಅಷ್ಟು ಪಿರಿಯಡ್ ಅದು ಗಿಡ ಮೊಗ್ಗಾಗಿ ಅದು ಬೇರೆ ಬೇರೆ ಹಂತದಲ್ಲಿ ಅದು ಬರ್ಬೇಕು. ಒಂದು ಮೊಗ್ಗು ಸಣ್ಣ ಮೊಗ್ಗು ಉತ್ಪತ್ತಿಯಾಗಿ ಅದು ಗಂಡು ಹೂ ಆದ್ರೆ ಪರಾಗ, ಹೆಣ್ಣು ಹೂ ಆದ್ರೆ ಅದು ಮೆಚೂರ್ ಬರುವ ಒಂದು ಪಿರಿಯಡ್, ಆ ಪಿರಿಯಡ್ ಇಷ್ಟು ಸಮಯ ಅಂತ ಹೇಳಿ ಇರ್ತದೆ. ನಮ್ಮ ಅಲ್ಲಿಯ ವೆರೈಟಿಗಳನ್ನು ನಮ್ಮ ಇಲ್ಲಿಯ ಬಿಸಿಯ ವಾತಾವರಣಕ್ಕೆ ಹಾಕಿದ್ರೆ ಅದು ಒಂದು ತಿಂಗಳಲ್ಲಿ ಆ ಬೆಳವಣಿಗೆ ಬಂದು ಹೂವರಳಿ ಆಗುವಂತದ್ದು ಅದು ಬರೀ ಒಂದು 20 ದಿವಸದಲ್ಲಿ ಆಗ್ತದೆ. ಹಾಗಾಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಪೋಲನ್ಗಳು ಮುಖ್ಯವಾಗಿ ಹೋಗುದು, ಪೋಲನ್ಗಳು ಈ ಪರಾಗಗಳು ಸರಿಯಾಗಿ ಮೆಚೂರ್ ಆಗಿರೋದಿಲ್ಲ. ಮೆಚೂರ್ ಆಗದೇ ಇದ್ರೆ ಅವುಗಳು ಪಾಲಿನೇಷನ್ ಸರಿಯಾಗಿ ಆಗೋದಿಲ್ಲ. ಅಂತ ಪರಾಗಕ್ಕೆ ಜೇನು ಹುಳಗಳು ಕೂಡ ಅದನ್ನು ಅದಕ್ಕೆ ಆಕರ್ಷಣೆ ಆಗೋದಿಲ್ಲ, ಅದು ರುಚಿ ಇರುವುದಿಲ್ಲ. ಆ ಪರಾಗ ಜೇನು ಹುಳಕ್ಕೆ ಅದು ಅದು ರುಚಿ ಬೇಕು ಅಂತದ್ದನ್ನು ಅದು ಆಯ್ಕೆ ಮಾಡಿ ಹೋಗ್ತದೆ. ಹಾಗಾಗಿ ಅದು ಪರಾಗಸ್ಪರ್ಶ ಆಗದೆ ಹೋಗುವಂತದ್ದು ಇದೆ. ಒಂದು ವೇಳೆ ಪರಾಗಸ್ಪರ್ಶ ಆದ್ರೂ ನಮ್ಮ ಬಿಸಿಗೆ ಅದು ತಡ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಅಲ್ಲಿಯ ವೆರೈಟಿಗಳನ್ನು ಹಾಕಬೇಕಿದ್ರೆ ನಾವು ಸ್ವಲ್ಪ ಅದರ ಬಗ್ಗೆ ತಿಳಿದವರ ಹತ್ರ ಸ್ವಲ್ಪ ಮಾಹಿತಿ ತಕ್ಕೊಂಡು ಹಾಕುದು. ಇಲ್ಲದೆ ಹೋದ್ರೆ ಕೊಡಗಿನ ಕಿತ್ತಳಿ ಹುಳಿ ಆಗ್ಬಹುದು. ಹೌದು ಖಂಡಿತ ಆಗ್ಬಹುದು, ಇಲ್ಲಿಯ ಮಳೆ, ಇಲ್ಲಿಯ ಆ ಹ್ಯುಮಿಡಿಟಿ, ಇಲ್ಲಿಯ ಬಿಸಿ. ಕೊಡಗಲ್ಲಿ ಈಗ ಒಂದು ಕಿತ್ತಾಳೆ ಹೂವಾಗಿ ಅದು ಹಣ್ಣಾಗುವ ಪೀರಿಯಡ್ ಗೆ ಸಾಮಾನ್ಯ 3-3.5 ತಿಂಗಳು ತಕೊಳ್ತಾರೆ. ಅದೇ ನಮ್ಮಲ್ಲಿ ಹಾಕಿದ್ರೆ ಬರೇ 3 ತಿಂಗಳ ಒಳಗೆ ಹಣ್ಣಾಗಿ ಬಿಡ್ತದೆ. ಅದೇನಾಗ್ತದೆ ಅದಕ್ಕೆ ಆ ಸಿಹಿಯನ್ನು ತಯಾರು ಮಾಡಿಕೊಳ್ಳಿಕ್ಕೆ ಬೇಕಾದಷ್ಟು ಅಲ್ಲಿ ಗ್ಯಾಪ್ ಇರೋದಿಲ್ಲ. ಇಲ್ಲಿ ಹ್ಯುಮಿಡಿಟಿ ಜಾಸ್ತಿ ಉಂಟು, ಬಿಸಿ ಜಾಸ್ತಿ ಉಂಟು, ಬೆಳವಣಿಗೆ ಫಾಸ್ಟ್, ಹಾಗಾಗಿ ಅದು ಸ್ವಲ್ಪ ಹುಳಿ ಬರುವಂತ ಚಾನ್ಸ್ ತುಂಬಾ ಇದೆ. ಇದೀಗ ನರ್ಸರಿ ನಿರ್ವಹಣೆ ವಿಚಾರಕ್ಕೆ ಬಂದಾಗ ನರ್ಸರಿ ಬೆಡ್ ಅನ್ನು ತಯಾರಿಸುವಂತಹದ್ದು ಮತ್ತು ಆ ಪಾಲಿಥಿನ್ ತೊಟ್ಟೆಯಲ್ಲಿ ಗಿಡವನ್ನು ಅಭಿವೃದ್ಧಿಪಡಿಸುವಂತಹದ್ದು, ಇದರ ಒಂದು ಸಾಧಕ ಬಾಧಕಗಳು ಅನುಕೂಲತೆಗಳು ಏನೇನು? ಇವಾಗ ಮೊದಲಿನ ಕಾಲದಲ್ಲಿ ಪ್ಲಾಸ್ಟಿಕ್ ಸ್ವಲ್ಪ ಬರದೇ ಇರುವ ಸಮಯದಲ್ಲಿ ಅಥವಾ ಪ್ಲಾಸ್ಟಿಕ್ಗಳು ಸ್ವಲ್ಪ ಸಿಗುವಂತದ್ದು ಕಷ್ಟದ ಕಾಲದಲ್ಲಿ ಬೆಡ್ ಅಲ್ಲಿ ಹಾಕಿ ಮಣ್ಣಿನ ಪಾತಿಗಳನ್ನು ಮಾಡಿ ಚೆನ್ನಾಗಿ ಅಗತೆ ಮಾಡಿ ಒಂದು 3 ಅಡಿ ಅಗಲದ್ದು ಉದ್ದ ಎಷ್ಟು ನಮಗೆ ಬೇಕಾದಷ್ಟು ಉದ್ದ ತಕೊಂಡು ಅದರಲ್ಲಿ ಗಿಡಗಳನ್ನು ಹಾಕೊಳ್ಳೋದು ಫಸ್ಟ್ ಇದೆ. ಅದಕ್ಕೆ ಹಾಕಿ ಅಲ್ಲಿಗೆ ಫೀಲ್ಡ್ ಬಡ್ಡಿಂಗ್ ಅಥವಾ ಫೀಲ್ಡ್ ಗ್ರಾಫ್ಟಿಂಗ್ ಮಾಡ್ತಾ ಇದ್ರು, ಅಥವಾ ಅಪ್ರೋಚ್ ಗ್ರಾಫ್ಟ್ ಮಾಡುವಂತವ್ರು ಪಾತಿಯಲ್ಲಿ ಹಾಕಿ ಆ ನಂತರ 1 ವರ್ಷ ಬೆಳೆದ ನಂತರ ಅದರಿಂದ ಈಗ ಮಾವಿನ ಉದಾಹರಣೆಗೆ ಮಾವಿನ ಗಿಡ ಬೆಡ್ ಅಲ್ಲಿ ಹಾಕೊಳ್ಳೋದು, ಎಲ್ಲ ಒಂದು ಅರ್ಧ ಫೀಟಿಗೆ ಒಂದು ಗಿಡ ಗೊರಟನ್ನು ಹಾಕ್ತಾ ಹೋಗುದು ಮೊಳಕೆ ಗಿಡಗಳನ್ನು. ಆ ನಂತರ ಅದನ್ನು ಕಿತ್ತು ತೆಗೆದು ಮಳೆಗಾಲ ಪ್ರಾರಂಭದಲ್ಲಿ ಕಿತ್ತು ತೆಗೆದು ಅದಕ್ಕೆ ತೆಂಗಿನ ನಾರಿನ ಪುಡಿ ಅದನ್ನು ಇದು ಕಟ್ಟಿ ಅದನ್ನು ಮಳೆಗಾಲದಲ್ಲಿ ಆಗುವಂತ ನಮ್ಮ ಒಳ್ಳೆಯ ಬ್ರೀಡ್ ಕಸಿ ಮರಗಳು ಯಾವ್ದಿದ್ದಾವೆ ಅದಕ್ಕೆ ಕೊಂಡೋಗಿ ಎಪ್ರೋಚ್ ಗ್ರಾಫ್ಟ್ ಮಾಡ್ತಾ ಇದ್ರು. ಇದು ಎಪ್ರೋಚ್ ಗ್ರಾಫ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಗೋಣಿನಾರು ಸ್ವಲ್ಪ ಜೇನುಮೇಣ ಇಂಥದ್ದೆಲ್ಲ ಇದ್ರೆ ಪ್ಲಾಸ್ಟಿಕ್ ಇಲ್ಲದೆ ಮಾಡ್ತಾ ಇದ್ರು. ಅದು ಪ್ಲಾಸ್ಟಿಕ್ ಗಳು ಸಿಗುವ ಮೊದ್ಲಿನ ಇದು. ಈಗ ಎಲ್ಲ ಎಲ್ಲ ಪ್ಲಾಸ್ಟಿಕ್ ಬಂದ ನಂತರ ನರ್ಸರಿಗೆ ಅಂತ ಪ್ಲಾಸ್ಟಿಕ್ ನಿಜವಾಗಿ ಸ್ವಲ್ಪ ಪ್ರಕೃತಿ ಹಾಳು ಮಾಡುವಂತದ್ದು ಇರಬಹುದು ಹೌದು, ಆದ್ರೆ ನರ್ಸರಿಯ ವಿಷಯಕ್ಕೆ ಬಂದಾಗ ಪ್ಲಾಸ್ಟಿಕ್ ಗಳು ತುಂಬಾ ಅಗತ್ಯ ಇದೆ. ಈಗಿನ ಈ ವೇಗವಾಗಿ ಗಿಡಗಳನ್ನು ತಯಾರು ಮಾಡಬೇಕಿದ್ರೆ ಇಂತ ಇದು ಅನಿವಾರ್ಯ ಇದೆ. ಕೆಲವು ಈಗ ಉದಾಹರಣೆಗೆ ನಮ್ಗೆ ಈಗ ಗ್ರಾಫ್ಟಿಂಗ್ ಮಾಡ್ಲಿಕ್ಕೆ ಟೇಪು ಸಿಗುದಿಲ್ಲ, ಪ್ಲಾಸ್ಟಿಕ್ ಸಿಗುದಿಲ್ಲ. ನಾವು ಕೇರಳದಿಂದ ಅಥವಾ ಎಲ್ಲ ಬೇರೆ ಹೊರ ರಾಜ್ಯದಿಂದ ಟೇಪ್ ಮಾಡಿದ್ದನ್ನ ತರಬೇಕಾಗುವ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಕೆಲವು ವಿಷಯಗಳಿಗೆ ನಮ್ಗೆ ಪ್ಲಾಸ್ಟಿಕ್ ಈಗ ಅಗತ್ಯ ಇದೆ. ಆದ್ರೆ ಈ ಪ್ಲಾಸ್ಟಿಕ್ ಬರುವ ಮೊದ್ಲು ಈ ರೀತಿ ಗಿಡ ಮಾಡ್ತಿದ್ರು, ಪಾತಿಯಲ್ಲಿ ಗಿಡ ಮಾಡ್ಕೊಂಡು ಅದಕ್ಕೆ ಅಪ್ರೋಚ್ ಗ್ರಾಫ್ಟ್ ಮಾಡಿ ಆ ನಂತರ ಅದನ್ನು 3 ತಿಂಗಳು ಮರದಲ್ಲೇ ಬಿಟ್ಟು ಅದನ್ನು ಕಟ್ ಮಾಡಿ ಆ ನಂತರ ಅದನ್ನು ಹಾಗೇನೆ ಕೊಡ್ತಾ ಇದ್ರು. ಆಮೇಲೆ ಈಗ ನರ್ಸರಿ ಗಿಡವನ್ನು ಅಭಿವೃದ್ಧಿಪಡಿಸುವಂತಹ ಸಂದರ್ಭದಲ್ಲಿ ಬೀಜವನ್ನು ನೇರವಾಗಿ ಹಾಕುವಂತಹದ್ದು ಅಥವಾ ಕಸಿ ಕಡ್ಡಿಗಳನ್ನು ಹಾಕುವಂತಹದ್ದು, ಈಗ ಕಾಳು ಮೆಣಸಿನಲ್ಲಿ ಆಗ್ಬಹುದು ಅಥವಾ ಬೇರೆ ಗಿಡಗಳಲ್ಲಿ ಆಗ್ಬಹುದು, ಕಡ್ಡಿಯನ್ನು ಊರುವಂತಹ ಒಂದು ಅಭ್ಯಾಸವೂ ಕೂಡ ಇರ್ತದೆ. ಇಲ್ಲಿ ಒಂದು ನಿರ್ವಹಣಾ ಕ್ರಮಗಳು ಅಂದ್ರೆ ಏನೇನು? ಈಗ ಬುಡ ಕೊಳೆಯದ ಹಾಗೆ ಅಥವಾ ಈ ಬೀಜ ಕೊಳೆಯದ ಹಾಗೆ ಏನ್ ಮಾಡಬೇಕು? ಹೌದು, ಇಂತಹ ಸಂದರ್ಭದಲ್ಲಿ ಒಂದು ಪಾಲಿ ಹೌಸ್ ಅಥವಾ ಒಂದು ಹಸಿರು ಮನೆ, ಒಂದು ಮಳೆಯನ್ನು ನಮ್ಗೆ ಇಲ್ಲಿ ಸೋಲುವಂತದ್ದು ಹೆಚ್ಚಾಗಿ ಕಡ್ಡಿಯನ್ನ ಹಾಕುವಂತದ್ದು ಮಳೆಗಾಲ ಪ್ರಾರಂಭದಲ್ಲಿ ಹೆಚ್ಚಾಗಿ ಕಡ್ಡಿಗಳನ್ನು ಹಾಕುವಂತದ್ದು. ಇಲ್ಲಿ ಮಳೆ ಜಾಸ್ತಿಯಾಗಿ ನಮ್ಮ ಇದರಲ್ಲಿ ಮಳೆ ಜಾಸ್ತಿಯಾಗಿ ಗಿಡಗಳು ಸಾಯುವಂತದ್ದು ಜಾಸ್ತಿ. ಈಗ ಈ ಮಳೆಯನ್ನು ತಡ್ಕೊಳ್ಳಿಕ್ಕೆ ಒಂದು ಸಣ್ಣ ಪಾಲಿ ಹೌಸ್ ಏನಾದ್ರು ಮಾಡ್ಕೊಂಡ್ರೆ ಒಳ್ಳೇದು, ಅತಿ ಹೆಚ್ಚು ನೀರು ನಿಲ್ಬಾರ್ದು. ಮತ್ತೆ ಕಡ್ಡಿ ಹಾಕುವಾಗ್ಲೂ ಹಾಗೆ ಆ ಪಾತಿ ಮಾಡಿ ಅದಕ್ಕೆ ನೀರು ನಿಲ್ಲದಾಗೆ ನೋಡ್ಕೊಳ್ಬೇಕು. ಒಳ್ಳೆಯ ಆರೋಗ್ಯ ಕಡ್ಡಿಗಳನ್ನು ಆಯ್ಕೆ ಮಾಡಿಕೊಂಡು ರೋಗ ಬಂದ ಗಿಡದಿಂದ ಕಡ್ಡಿ ತೆಗಿಬಾರ್ದು. ಹೀಗೆಲ್ಲ ಆರೋಗ್ಯವಂತ ಕಡ್ಡಿಗಳು, ಸರಿ ಬೆಳಕು ಬಿದ್ದ ಕಡ್ಡಿ, ಒಳ್ಳೆ ಪ್ರಾಣ ಇರುವಂತ ಕಡ್ಡಿ, ಅದರಲ್ಲಿ ಜೀವ ಹಿಡಿಯುವಂತ ಶಕ್ತಿ ಜಾಸ್ತಿ ಇರ್ತದೆ ಅಂತದ್ದನ್ನು ಕಡ್ಡಿಯನ್ನು ಹಾಕೊಳ್ಬೇಕು. ನಾವು ಬೀಜ ಹಾಕುವುದಿದ್ರು ಹಾಗೇನೆ ಸರಿಯಾದ ಬೀಜ, ಅದು ಕೆಲವು ಮುರುಟು ಬೀಜಗಳು ಅಥವಾ ಒಂದು ಹೆಚ್ಚಿನ ಈಗ 100 ಬೀಜ ಆಯ್ಕೆ ಮಾಡಿದ್ರೆ ಅದು 100 ಸಿಗುದಿಲ್ಲ, ಅದರಲ್ಲಿ ಒಂದು 80 ಬೀಜಗಳು ಆರೋಗ್ಯ ಅಂತ ಬೀಜ ಸಿಗ್ತದೆ. ಅಂತ ಬೀಜಗಳನ್ನು ನೋಡಿ ನೀರಿಗೆ ಹಾಕಿ ಅದನ್ನು ಮುಳುಕುವಂತದ್ದ ತೇಲುವಂತದ್ದ, ಅದು ಬೇರೆ ಬೇರೆ ಕ್ರಮದಲ್ಲಿ ಬೀಜಗಳನ್ನು ಆಯ್ಕೆ ಮಾಡುವಂತದ್ದು ಕ್ರಮ ಇದೆ. ಕೆಲವು ಉಪ್ಪು ನೀರಿನಲ್ಲಿ ಹಾಕಿ ನೋಡಬೇಕು, ಕೆಲವು ಬರೀ ನೀರಲ್ಲಿ ಹಾಕಿ ನೋಡುದು, ಹೀಗೆಲ್ಲ ನೋಡುವಂತದ್ದು ಇದೆ. ಅಥವಾ 1 ವಾರ ನೀರಲ್ಲಿ ಹಾಕುವಂತದ್ದು ಬೀಜವನ್ನು, ಈ ಪೇರಳೆ ಕೆಲವು ಭಾರಿ ಗಟ್ಟಿ ಜಾತಿಯ ಬೀಜಗಳನ್ನು 1 ವಾರ ತನಕ ನೀರಿನಲ್ಲಿ ಹಾಕ್ಬೇಕಾಗ್ತದೆ, ಇಲ್ಲದಿದ್ರೆ ಅದು ಮೊಳಕೆಯೇ ಒಡೆಯುವುದಿಲ್ಲ. ಕೆಲವು ಹಾಗೆಲ್ಲ ಬರೀ 1-12 ಗಂಟೆ 24 ಗಂಟೆ ನೀರಲ್ಲಿ ಹಾಕಿದ್ರೆ ಅದು ಆಗ್ತದೆ, ಮೊಳಕೆ ಬರ್ತದೆ. ಸ್ವಲ್ಪ ನಮ್ಗೆ ಅನುಭವ ಬೇಕಾಗ್ತದೆ, ಹಾಗೆ ನೋಡ್ಕೊಂಡು ನಾವು ಆ ಬೀಜಗಳ ಗುಣಮಟ್ಟ ನೋಡ್ಕೊಂಡು ಅದನ್ನು ಪಾಲಿ ಬ್ಯಾಗ್ ಅಲ್ಲಿ ಹಾಕುದು ಈಗಿನ ಕ್ರಮದಲ್ಲಿ ತುಂಬಾ ಒಳ್ಳೆಯ ಕ್ರಮ. ಪ್ಲಾಸ್ಟಿಕ್ ಬ್ಯಾಗಿಗೆ ಸಾಮಾನ್ಯ 6-8 ಪಾಲು ಮಣ್ಣು, 1 ಪಾಲು ಗೊಬ್ಬರ, ಈ ರೀತಿ ಸರಿ ಕಳಿತ ಗೊಬ್ಬರ ಆಗ್ಬೇಕು. ಮಿಕ್ಸ್ ಮಾಡಿಕೊಂಡು ಆ ನಂತರ ಸಾಮಾನ್ಯ ಎಷ್ಟು ಆಳಕ್ಕೆ ಹಾಕ್ಬೇಕು ಅಂತ ಇರುವಂತದ್ದು, ಎಲ್ರಿಗೂ ಈ ಬೀಜವನ್ನು ಎಷ್ಟು ಆಳಕ್ಕೆ ಹಾಕ್ಬೇಕು ಅಂತ. ಸಾಮಾನ್ಯವಾಗಿ ಯಾವ ಬೀಜ ಎಷ್ಟು ದೊಡ್ಡದುಂಟು ಆ ಬೀಜದಷ್ಟು ದಪ್ಪ ಆಗುವಷ್ಟು ಮೇಲೆ ಮಣ್ಣು ಹಾಕಿದ್ರೆ ಸರಿಯಾಗಿ ಇರ್ತದೆ. ಸಾಮಾನ್ಯ ಒಂದು 80% 90%, ಉದಾಹರಣೆಗೆ ಒಂದು ಗೇರು ಬೀಜ ಅಂತ ಹೇಳಿದ್ರೆ ಒಂದು ಸೆಂಟಿಮೀಟರ್ ದಪ್ಪ ಇರ್ತದೆ, ಹೆಚ್ಚಿನದು 1.5 ಸೆಂಟಿಮೀಟರ್ ಅಷ್ಟೇ ದಪ್ಪ ಮೇಲೆ ಮಣ್ಣು ಹಾಕಿದ್ರೆ ಸಾಕು, ಅದಕ್ಕೆ ಹಾಕಬಹುದು. ಸ್ವಲ್ಪ ಕಡಿಮೆ ಆದ್ರೂ ತೊಂದರೆ ಇಲ್ಲ, ಪಾಲಿ ಹೌಸ್ ನ ಒಳಗೆ ಅಥವಾ ಎರಡು ಹಾಕೋದ್ರಿಂದ ಅದು ಒಣಗುದಿಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಮೇಲ್ಮುಖ ಬೀಜ ಹಾಕ್ಬೇಕು, ಬೇಸಿಗೆಗಾಲದಲ್ಲಿ ಸ್ವಲ್ಪ ಆಳ ಮಾಡಿ ಹಾಕ್ಬೇಕು, ಇದೆಲ್ಲ ಸ್ವಲ್ಪ ಅನುಭವದಲ್ಲಿ ಬರ್ತದೆ. ಇನ್ನು ಈ ಹಲಸು ಮತ್ತು ಮಾವು, ಇದರಲ್ಲಿ ವಿಶೇಷವಾದಂತಹ ಕಸಿ ಕಟ್ಟುವುದರಲ್ಲಿ ನೀವು ಪರಿಣತರಿದ್ದೀರಿ, ಕಳೆದ 16 ವರ್ಷಗಳಿಂದ ಇದರಲ್ಲಿ ಪರಿಶ್ರಮವನ್ನು ಪಟ್ಟಂತವರು. ಇದರ ಒಂದು ಯಶಸ್ಸಿಗೆ ಏನು ಕಾರಣ ಅಂದ್ರೆ, ಈ ಕಸಿ ಕಟ್ಟುವುದರಲ್ಲಿ ಎಲ್ಲರೂ ಕೂಡ ಯಶಸ್ವಿ ಆಗೋದಿಲ್ಲ. ಯಶಸ್ವಿ ಆಗ್ಬೇಕಿದ್ರೆ ಏನು ಮಾಡಬೇಕು ಹೇಳಿ. ಇದು ಸ್ವಲ್ಪ ಅನುಭವದಲ್ಲೇ ಬರುವಂತದ್ದು. ಆಯಾಯ ಮರಗಳಿಗೆ ಆಯಾಯ ಸೀಸನ್ ಅಂತ ಹೇಳಿ ಇರ್ತದೆ. ಕೆಲವು ಮರಗಳಿಗೆ ಇದ್ದ ಸೀಸನ್, ಹಲಸಲ್ಲೇ ಹಲವಾರು ಜಾತಿ ಉಂಟು. ಕೆಲವು ಜಾತಿ ಹಲಸುಗಳಿಗೆ ಕೆಲವು ಸೀಸನ್ ಅಲ್ಲಿ ತುಂಬಾ ಒಳ್ಳೆ ಪರ್ಸೆಂಟೇಜ್ ಬರ್ತದೆ, ಕೆಲವು ಅವರೇಕೆಗಳಿಗೆ ಪರ್ಸೆಂಟೇಜ್ ಕಡಿಮೆ ಬರ್ತದೆ. ಮಾವಲ್ಲಿಯೂ ಹಾಗೆ ಒಂದು ಕೆಲವೆಲ್ಲ ಸೀಸನ್ ಇರ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಲಸಲ್ಲಿ ಗ್ರಾಫ್ಟಿಂಗ್ ತುಂಬಾ ಕಷ್ಟದ ಸಮಯ ಅಂತ ಒಂದಿತ್ತು. ಗ್ರಾಫ್ಟಿಂಗ್ ಆಗ್ಲಿ ಬಡ್ಡಿಂಗ್ ಆಗ್ಲಿ ತುಂಬಾ ಕಷ್ಟ, ಹಲಸಿಗೆ ಆಗೋದಿಲ್ಲ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಇತ್ತು. ಇದು ನಾವು ಕೂಡ ಒಂದು ಸ್ವಲ್ಪ ಈ ಆಗುದಿಲ್ಲ ಅಂತ ಹೇಳುವಂತದ್ದು, 100 ಗ್ರಾಫ್ಟ್ ಮಾಡಿದ ಕೂಡಲೇ ಅದರಲ್ಲಿ 2 ಬದುಕಿ ಉಳಿದು ಉಳಿದ 98 ಗಿಡ ಸತ್ತರೆ ನಮ್ಗೆ ಆವಾಗ ಇಂಟ್ರೆಸ್ಟ್ ಜಾಸ್ತಿ ಇರ್ಬೇಕು, ಆಗ ಇಂಟ್ರೆಸ್ಟ್ ಹೋಗಬಾರ್ದು. ಆ 2 ಗಿಡ ಯಾಕೆ ಬಂತು ಅಂತ ನಾವು ಹಿಡ್ಕೊಂಡು ಹೋಗ್ಬೇಕು. ಅದರ ಮೂಲಕ ಆ ಎಳೆ ಹಿಡ್ಕೊಂಡು ಹೋಗ್ಬೇಕು ನಾವು. ಅದು 2 ಗಿಡ ಬಂತಲ್ವೋ, ಆ ಬಂದದ್ದು ಯಾವ ಕಾರಣದಲ್ಲಿ, ಆ ಎಳೆ ಹಿಡ್ಕೊಂಡು ನಾವು ಹೋಗುವಾಗ ಒಂದೊಂದೇ ಸಮಸ್ಯೆಗಳು ನಮ್ಗೆ, ನಾವು ಏನು ಸಮಸ್ಯೆ, ಎಲ್ಲಿ ತಪ್ಪಿದೆ, ಎಲ್ಲಿ ಎಡವಿದೆ ಅಂತ ಹೇಳಿ ಗೊತ್ತಾಗ್ತದೆ. ಹೀಗೆ ನಮ್ಗೆ ಕೂಡ ಅದೇ ಹಲಸಿನಲ್ಲಿ ನಾವು ವರ್ಷ ಇಡೀ ಕಟ್ತಾ ಇದ್ದೆ, ಕೆಲವೊಮ್ಮೆ ತುಂಬಾ ಸಾಯ್ತದೆ, ಕೆಲವೊಮ್ಮೆ ತುಂಬಾ ಒಳ್ಳೆ ಪರ್ಸೆಂಟೇಜ್ ಬರ್ತದೆ. ಹೇಗೆ ಬಿಸಾಕಿದಾಗಿ ಕಟ್ಟಿದ್ರು ಕೂಡ ಅದು ಜೀವ ಹಿಡಿತದೆ. ಇದೆಲ್ಲ ನೋಡುವಾಗ ನಮ್ಗೆ ಅದು ಏನು ಸೀಸನ್ ಅಥವಾ ಸಯಾನ್ ಸೆಲೆಕ್ಷನ್ ಅಲ್ಲಿ ತೊಂದರೆ ಆಯ್ತಾ ಅಥವಾ ರೂಟ್ ಸ್ಟಾಕಿನ ಪ್ರಾಬ್ಲಮ್ ಯಾವ್ದು ಯಾವ್ದು ಅಂತ ಹೇಳಿ ನಾವು ಅದನ್ನು ಪತ್ತೆ ಹಾಕಿತಾ ಹೋಗಿ ಕಡೆಗೆ ಈಗ ಏನಾಗಿದೆ ಅಂತ ಹೇಳಿ ನಾವು ಆಯ್ಕೆ ಮಾಡಿದ ಬೀಜ, ಆಯ್ಕೆ ಮಾಡಿದ ಬೀಜದ ಗಿಡ, ಆಯ್ಕೆ ಮಾಡಿದ ಸಯಾನ್, ಇದು 2 ಮತ್ತೆ ಒಂದು ಸೀಸನ್, ಇದು 3 ನಾವು ನಮ್ಮ ಗಿಡದಲ್ಲಿ ಉಂಟಾದ್ಮೇಲೆ ನಾವು ಹೆಚ್ಚಿನದ್ದು ಬರ್ತದೆ. ಹಾಗೇನೆ ಮಾವು ಕೂಡ ಬೇರೆ ಬೇರೆ ಜಾತಿಯ ಕಸಿ, ಕಸಿಯಲ್ಲಿ ಕೂಡ ಈಗ ಹಲಸಲ್ಲಿ ನಾವು ಗ್ರಾಫ್ಟಿಂಗ್ ಮಾಡ್ತಿದ್ದೆ, ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾನೆ. ಗ್ರಾಫ್ಟಿಂಗ್ ಬದಲು ಬಡ್ಡಿಂಗೇ ಜಾಸ್ತಿ ಮಾಡ್ತಾ ಇದ್ದಾನೆ. ಗ್ರಾಫ್ಟಿಂಗ್ ಮಾಡುದು ಬರೀ ಮಳೆಗಾಲ ಸೀಸನ್ ನಲ್ಲಿ ಹೆಚ್ಚು ಮಾಡ್ತೇನೆ, ಆವಾಗ ಗ್ರಾಫ್ಟಿಂಗ್ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ಆ ನಂತರ ಬಡ್ಡಿಂಗ್, ಬಡ್ಡಿಂಗ್ ಸಾಮಾನ್ಯ ಎಲ್ಲ ಸೀಸನ್ ನಲ್ಲಿ ಬರ್ತದೆ, ಅದರಲ್ಲಿಯೂ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಅಂತೂ 100 ಬಂದಾಗೆ ಬರ್ತದೆ. ಈವಾಗ ಮಾಡಿದ್ರೆ ಸಾಮಾನ್ಯ 85-90% ಈಗ ಅಷ್ಟರವರೆಗೆ, ಈಗ ಮಳೆಗಾಲ ಬೇಸಿಗೆಗಾಲ ಈ ಹವಾಮಾನ ಚೇಂಜ್ ಆಗುವ ಸಮಯದಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಮಳೆಗಾಲ ಜೋರು ಮಳೆ ಬರ್ತಾ ಇರುವಾಗ ಪರ್ಸೆಂಟೇಜ್ ಇನ್ನೂ ಕಡಿಮೆ ಇರ್ತದೆ. ಅದು ಮರವನ್ನು ನೋಡುದು ನಾ ಅದರಲ್ಲಿ ಈಗ ನಾವು ಕೆಲವು ನೋಡ್ಕೊಂಡೆವು. ಇಲ್ಲಿ ಮಳೆಗಾಲದಲ್ಲಿ ರೂಟ್ ಸ್ಟಾಕ್ ಆರೋಗ್ಯ ಆಗಿ ಇದ್ರೆ ನಾವು ಮಳೆ ಇಲ್ಲದ ಪ್ರದೇಶದಿಂದ ಕುಡಿಯನ್ನು ತಕೊಂಡು ಬಂದು ಇಲ್ಲಿ ಕಟ್ಟುವಾಗ ಅದು ಪರ್ಸೆಂಟೇಜ್ ಚೆನ್ನಾಗಿ ಬಂದದ್ದು ಉಂಟು. ಮಳೆಗಾಲದಲ್ಲಿ ನಮ್ಮ ಊರಿನ ವೆರೈಟಿಯನ್ನು ಗ್ರಾಫ್ಟ್ ಮಾಡುವಾಗ ಸಕ್ಸಸ್ ಬರುವುದಿಲ್ಲ, ಅದೇ ಬಯಲಸೀಮೆಯಿಂದ ತಗೊಂಡು ಬಂದು ಗ್ರಾಫ್ಟ್ ಮಾಡುವಾಗ ಸಕ್ಸಸ್ ಬರುತ್ತೆ, ಯಾಕಂದ್ರೆ ಅಲ್ಲಿ ಮಳೆ ಕಡಿಮೆ. ಹೀಗೆಲ್ಲ ತುಂಬಾ ಇದರಲ್ಲಿ ನಾವು ಒಂದು ರೀತಿ ನರ್ಸರಿ ಅಂತ ಹೇಳಿ ಹೊರಡುವಾಗ ನಾವು ಇದೊಂದು ಪ್ರಯೋಗಶಾಲೆ ಅಂತ ಹೇಳಿಯೇ ತಿಳ್ಕೊಂಡು ಮಾಡ್ಬೇಕಾಗ್ತದೆ. ಹಾಗೆ ಮಾಡ್ತಾ ಹೋಗುವಾಗ ನಮ್ಗೆ ಇದರಲ್ಲಿ ಹೆಚ್ಚಿನ ಯಶಸ್ಸು ಬರ್ತದೆ, ನಾವು ಒಂದು ದಾರಿ ಹಿಡ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಆಮೇಲೆ ನಿಮ್ಮ ಒಂದು ಆಸಕ್ತಿಯ ವಿಷಯ ಅಂತ ಅಂದ್ರೆ ಈ ಎಪಿಕೋಟೈಲ್ ಗ್ರಾಫ್ಟಿಂಗ್ ಅಥವಾ ಏನು ಸ್ಟೋನ್ ಗ್ರಾಫ್ಟಿಂಗ್ ಅಂತ ಹೇಳುವಂತಹದ್ದು, ಇದರಲ್ಲಿ ಕೂಡ ತುಂಬಾ ಎಳೆಯ ಒಂದು ಚಿಗುರುಗಳಿಗೂ ಕೂಡ ನೀವು ಕಸಿ ಕಟ್ಟುವಂತ ಒಂದು ಪ್ರಯತ್ನವನ್ನು ಮಾಡಿದ್ರೆ ಯಶಸ್ವಿ ಆಗಿದ್ದೀರಿ, ಇದ್ರ ಬಗ್ಗೆ ಹೇಳಿ. ಹೌದು, ಇದು ನಿಜವಾಗಿ ಇದು ತುಂಬಾ ಸುಲಭದ ವಿಧಾನ, ಸುಲಭದ ವಿಧಾನ. ಚೂರು ತಪ್ಪಿದ್ರೆ ಮಾತ್ರ ತುಂಬಾ ಪರ್ಸೆಂಟೇಜ್ ಹೋಗ್ತದೆ. ಹೌದು, ಹೆಚ್ಚಾಗಿ ಮಾವಿನ ಗಿಡಗಳಿಗೆ, ಬೆಣ್ಣೆ ಹಣ್ಣಿನ ಗಿಡಗಳಿಗೆ, ಈ ದೊಡ್ಡ ಬೀಜ ಇರುವಂತ ಸಾಮಾನ್ಯ ಎಲ್ಲಾ ಗಿಡಗಳಿಗೆ ಕೂಡ ಅದು ಬೀಜದಲ್ಲಿ ರೂಟ್ ಸ್ಟಾಕ್ ಮೊಳಕೆಯಲ್ಲಿ ಆ ಬೀಜದ ದಳದಲ್ಲಿ ಆಹಾರ ಫುಡ್ ತಯಾರಾಗಿರ್ತದೆ. ಈಗ ಮಾವಿನಲ್ಲಿ ಅಂದ್ರೆ ಮಾವಿನ ಗೊರಟಿನಲ್ಲಿ ಅದರಲ್ಲಿ ಫುಡ್ ಇರ್ತದೆ. ನಮ್ಮ ಮಣ್ಣು ಅಗತ್ಯವೇ ಇಲ್ಲ ಅದಕ್ಕೆ, ಆ ಒಂದು ಸಣ್ಣ ಎಳೆಯ ಸಮಯದಲ್ಲಿ ಮಣ್ಣಿಗೆ ಅದು ಟಚ್ ಆಗುವ ಸಂದರ್ಭದಲ್ಲೇ ಅದಕ್ಕೆ ಗ್ರಾಫ್ಟ್ ಮಾಡಿಬಿಟ್ರೆ ಅದು ಬೇಗನೆ ತಕೊಳ್ತದೆ. ಸಣ್ಣ ಮಕ್ಕಳಿಗೆ ಆಪರೇಷನ್ಗಳು ಮಾಡುವಾಗ ಅವರಿಗೆ ಪರ್ಸೆಂಟೇಜ್ ಅದರಲ್ಲಿ ಸಕ್ಸಸ್ ಆಗುದು ಜಾಸ್ತಿ. ಅದೇ ರೀತಿ ಇದರಲ್ಲಿ ಕೂಡ ಎಳೆಯ ಮೊಳಕೆ ಬರ್ತಾ ಇರುವಾಗಲೇ ಅದಕ್ಕೆ ಸರಿ ಹೊಂದುವಂತ ಇನ್ನೊಂದು ವೆರೈಟಿಯನ್ನು ಅದಕ್ಕೆ ಗ್ರಾಫ್ಟ್ ಮಾಡಿಬಿಟ್ರೆ ಅದು ಭಾರಿ ಬೇಗನೆ ತಗೊಳ್ತದೆ. ಬರೀ ಒಂದು 3-4 ದಿವಸದಲ್ಲಿ ಅದು ಜಾಯಿಂಟ್ ಆಗಿಬಿಡ್ತದೆ, ಜಾಯಿಂಟ್ ಆಗಿ ಎಲೆ ಬರ್ಲಿಕ್ಕೆ ಶುರುವಾಗ್ತದೆ. ಒಂದು ವಾರದಲ್ಲಿ ಚಿಗುರು ಬರ್ಲಿಕ್ಕೆ ಶುರುವಾಗ್ತದೆ. ಅದು ಏನಿಲ್ಲ, ಬರೀ ಕಿತ್ತು ಗಿಡವನ್ನು ಕಿತ್ತು ಹಿಡ್ಕೊಂಡು ಬಂದು ಅಲ್ಲಿಗೆ ಗ್ರಾಫ್ಟ್ ಮಾಡಿ ಮತ್ತೆ ಪ್ಯಾಕೆಟ್ಗೆ ಹಾಕಿದ್ದು ಕೂಡ ನಾವು ಹೆಚ್ಚಾಗಿ ಮಾಡುದೇ ಹಾಗೆ. ಈಗ ನಾನು ಮಾವಿನ ಗಿಡ ಎಲ್ಲ ಮಾಡುದು ಕಿತ್ತು ಫಸ್ಟಿಗೆ ಮಾವಿನ ಗಿಡವನ್ನು ಬೆಡ್ಡಲ್ಲಿ ಹಾಕೊಳ್ಳುದು, ಅದನ್ನು ಕಿತ್ತು ಹಿಡ್ಕೊಂಡು ಬಂದು ಗ್ರಾಫ್ಟ್ ಮಾಡಿ ನಂತರ ಪ್ಯಾಕೆಟ್ಗೆ ಹಾಕೋದು. ಅದರಲ್ಲಿ ಒಳ್ಳೆ ಒಳ್ಳೆ ಮೊಳಕೆ, ದಪ್ಪದಲ್ಲಿ ಬಂದ ಮೊಳಕೆಯನ್ನೆಲ್ಲ ಕಿತ್ತು ತೆಗೆದು ಕ್ರಾಫ್ಟ್ ಮಾಡಿ ರಾತ್ರಿ ಹಗಲು ಕೂತ್ಕೊಂಡು ಅಲ್ಲೇ ಕೂತಲ್ಲೇ, ಇದು ಕುರ್ಚಿಯಲ್ಲಿ ಕೂತ್ಕೊಂಡು ಮಾಡುವಂತ ಕೆಲಸ. ಒಂದು ಮೇಜು ಒಂದು ಕುರ್ಚಿ ಇದ್ರೆ ಸಾಕು, ಮಾಡಿ ಮರುದಿನ ಬೆಳಿಗ್ಗೆ ಅದನ್ನು ಪ್ಯಾಕೆಟ್ಗೆ ಶಿಫ್ಟ್ ಮಾಡೋದು, ರಾತ್ರಿ ಕಟ್ಟುದು ಮರುದಿನ ಬೆಳಿಗ್ಗೆ ಪ್ಯಾಕೆಟ್ಗೆ ಶಿಫ್ಟ್ ಮಾಡೋದು. ಬರೀ ಒಂದು ವಾರದಲ್ಲಿ ಎಲೆ ಬರ್ಲಿಕ್ಕೆ ಶುರುವಾಗ್ತದೆ. ಅಂದ್ರೆ ಕತ್ತಲೆಯ ತಂಪು ವಾತಾವರಣದಲ್ಲಿ ಚೆನ್ನಾಗಿ ಕಸಿ ಕಟ್ಟಬಹುದು. ಹೌದು, ಒಳ್ಳೇದು. ತಂಪು ವಾತಾವರಣ ನಮಗೂ ಒಳ್ಳೇದಾಗ್ತದೆ, ಗಿಡಗಳದ್ದು. ನಾವು ಬಿಸಿಲಿನ ವಾತಾವರಣದಲ್ಲಿ ನಾವು ಕೆತ್ತುವಾಗ ಗಾಯ ಮಾಡುವಾಗ ಒಣಗುವಂತ ಸಂದರ್ಭ ಜಾಸ್ತಿ ಆಗ್ತದೆ. ಇದು ತಂಪು ಇರ್ತದೆ, ಗಿಡಗಳು ಒಣಗುದಿಲ್ಲ, ನಮ್ಗೆ ಕೆಲಸ ಮಾಡ್ಲಿಕ್ಕೆ ನಮಗೂ ಅನುಕೂಲ ಆಗ್ತದೆ. ಒಟ್ಟು ಒಟ್ಟಾರೆ ಪರ್ಸೆಂಟೇಜ್ ಒಳ್ಳೆ ಇದು ಬರ್ತದೆ. ಅದು ಈ ಎಪಿಕಾಟಲ್ ಗ್ರಾಫ್ಟ್ ಅಥವಾ ಈ ಸ್ಟೋನ್ ಗ್ರಾಫ್ಟ್ ಅಂತ ಹೇಳುವಂತದ್ದು, ಅದು ನಾವು ಗಿಡವನ್ನು ಕಿತ್ತು ತರುವಾಗ ಆ ಬೇರುಗಳು ಒಣಗ್ತವೆ. ಈ ರಾತ್ರಿ ಹೊತ್ತು ಮಾಡಿದ್ರೆ ಈ ಬೇರುಗಳು ಒಣಗುದಿಲ್ಲ. ಬೆಳಿಗ್ಗೆ ಅದನ್ನು ಹಾಗೇನೆ ಪ್ಯಾಕೆಟ್ಗೆ ಹಾಕಿ ಕೂಡಲೇ ನೀರು ಹಾಕಿಬಿಟ್ರೆ ಅದರದ್ದು ಬೆಳವಣಿಗೆಯಲ್ಲಿ ಸ್ಟಾಪ್ ಅಂತ ಹೇಳುವಂತ ಬೆಳವಣಿಗೆ ಇವತ್ತು ನಿಂತಿತ್ತು ಅಂತ ಹೇಳುವಂತ ಪ್ರಮೇಯವೇ ಇಲ್ಲ. ನಿರಂತರವಾಗಿ ಮುಂದುವರಿತಾ ಇರ್ತದೆ ಬೆಳವಣಿಗೆ, ಮುಂದುವರಿತಾ ಇರ್ತದೆ. ಯಾಕಂದ್ರೆ ಆ ಬೀಜದಲ್ಲಿ ಆಹಾರ ಇರ್ತದೆ, ಆ ಬೀಜದ ಆಹಾರವೇ ಅದನ್ನು ಕೆಲವು ದಿನ ಸಾಕ್ಲಿಕ್ಕೆ ಬೇಕಾದ ಆ ಬೀಜದಲ್ಲಿ ಆ ಬೀಜ ದಳದಲ್ಲಿ ಫುಡ್ ಇರ್ತದೆ. ಮೊಳಕೆ ಬಂದದ್ದು ನಾವು ಕಟ್ ಮಾಡಿದ ತಕ್ಷಣ ಅದರಿಂದ ಈ ಆಹಾರ ಮೇಲಕ್ಕೆ ಬರ್ತಾ ಇರ್ತದೆ. ನಾವು ಕಟ್ ಮಾಡಿದ ಕೂಡಲೇ ಅದನ್ನ ರಸ ಬರ್ತಾ ಇರ್ತದೆ. ಅದೇ ನಾವು ಇದರದ್ದು ಮರದಿಂದ ಕಡ್ಡಿಯನ್ನು ತಕೊಂಡು ಅದನ್ನು ಕೆತ್ತುವಾಗ ಆ ರಸವನ್ನು ಹೀರ್ಲಿಕ್ಕೆ ಬೇಕಾದ ಆ ಸಕ್ಕಿಂಗ್ ಸಾಮರ್ಥ್ಯ ಆ ಕಡ್ಡಿಯಲ್ಲಿ ಇರ್ತದೆ. ಆ ಕಡ್ಡಿಯನ್ನು ಮತ್ತೆ ಈ ರೂಟ್ ಸ್ಟಾಕ್ ಅನ್ನು ಜಾಯಿಂಟ್ ಮಾಡಿ ನಾವು ಸರಿಯಾದ ಅದಕ್ಕೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಟೇಪ್ಗಳು, ತುಂಬಾ ಎಳೆಯದನ್ನು ಕಟ್ಟುವಾಗ ಸ್ವಲ್ಪ ತೆಳು ಟೇಪ್ಗಳು ಬೇಕಾಗ್ತವೆ. ತುಂಬಾ ತೆಳುವಿನ ಟೇಪ್ಗಳಲ್ಲಿ ಕಟ್ಟಬೇಕಾಗ್ತದೆ, ದಪ್ಪ ಟೇಪ್ಗಳು ಇದು ಮೊಳಕೆಯೇ ಮುರಿಯುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಬೇಕಾದ ದಪ್ಪದ ಟೇಪ್ಗಳನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಮಾಡಿದ್ರೆ ತುಂಬಾ ಒಳ್ಳೆ ಪರ್ಸೆಂಟೇಜ್ ಬರ್ತದೆ. ಮತ್ತೆ ಅದರಲ್ಲಿ ಕೆಲಸಗಳು ಕಡಿಮೆ. ಒಮ್ಮೆ ಗ್ರಾಫ್ಟ್ ಆಗಿಬಿಟ್ಟು ಬೀಜ ಹಾಕುವಾಗ ಒಂದು ಸಣ್ಣ ಗ್ರಾಫ್ಟ್ ಮಾಡಿ ಹಾಕಿಬಿಟ್ರೆ ಮತ್ತೆ ಅದನ್ನ ರೂಟ್ ಸ್ಟಾಕ್ ಅನ್ನು ಸಾಕುವಂತಹ ಒಂದು ಸಮಯವನ್ನು ಉಳಿತಾಯ ಮಾಡಲಿಕ್ಕಾಗ್ತದೆ. ಮತ್ತೆ ಗಿಡಗಳು ತುಂಬಾ ಲಕ್ಷಣವಾಗಿ ಚೆನ್ನಾಗಿ ಬರ್ತವೆ. ಆಮೇಲೆ ಈಗ ಕಸಿ ಗಿಡಗಳ ಇವುಗಳಿಗೆ ಕೊಡಬೇಕಾಗಿರುವಂತಹ ಒಂದು ಪೋಷಕಾಂಶಗಳ ನಿರ್ವಹಣೆ ಮಾಡುವಂತಹದ್ದು ಮತ್ತು ನೀರಾವರಿ ವ್ಯವಸ್ಥೆ ಈ ಬಗ್ಗೆ ಹೇಳಿ. ನೀರಾವರಿ ಒಂದು ಬಾರಿ ಸರಿಯಾದ ರೀತಿಯಲ್ಲಿ ನೀರಾವರಿ ಮಾಡಬೇಕು. ನೀರು ಉಂಟು ಅಂತ ಹೇಳಿ ಸಿಕ್ಕಾಪಟ್ಟೆ ನೀರು ಹಾಕುವಂತದ್ದು ಇದು ಕೂಡ ನಮ್ಮ ನರ್ಸರಿ ಫೈಲ್ ಆಗ್ಲಿಕ್ಕೆ ಒಂದು ಕಾರಣ. ನೀರು ತೇವ ಇರಬೇಕು, ಆದ್ರೆ ನೀರು ಹೆಚ್ಚಾಗಬಾರದು ಮಳೆಗಾಲದಲ್ಲಿ. ಅದಕ್ಕೋಸ್ಕರ ನಾವು ಪಾಲಿ ಹೌಸ್ ಅಲ್ಲಿ ನಮ್ಗೆ ನಮ್ಮ ಕರಾವಳಿ ಜಾಗ ನಿಜವಾಗಿ ಇದು ಕಸಿ ಕಟ್ಟಲಿಕ್ಕೆ ಪಾಲಿ ಹೌಸ್ ಇದ್ದ ಹಾಗೆ. ಅಂದ್ರೆ ಇಲ್ಲಿಯ ಹ್ಯುಮಿಡಿಟಿ ಮತ್ತೆ ಇಲ್ಲಿಯ ಬಿಸಿ ಇದು ಎರಡೂ ಗಿಡಗಳಿಗೆ ಪಾಲಿ ಹೌಸಿನ ಪರಿಣಾಮ ಕೊಡ್ತದೆ. ಆದರೆ ಮಳೆಗಾಲದಲ್ಲಿ ಮಾತ್ರ ಮಳೆ ವಿಪರೀತ ನಮ್ಮ ಗಿಡಗಳು ಸಾಯುವಂತದ್ದು ಜಾಸ್ತಿ. ಈ ಕಾರಣಕ್ಕೋಸ್ಕರ ನಮ್ಗೆ ಪಾಲಿ ಹೌಸ್ ಬೇಕಾಗ್ತದೆ. ಇಲ್ಲದಿದ್ರೆ ನಮ್ಗೆ ಬರೇ ನೆರಳು ಪರದೆ ಅಥವಾ ಶೇಡ್ ನೆಟ್ ಹಾಕೊಂಡು ನಾವು ನರ್ಸರಿಯನ್ನು ಮಾಡಬಹುದು. ಈ ಪಾಲಿ ಹೌಸ್ ಹಾಕಿ ಅದಕ್ಕೆ ನಿಗದಿ ಎಷ್ಟು ಬೇಕು ಅಷ್ಟು ಮಾತ್ರ ನೀರನ್ನು ಹಾಕ್ತಾ ಹೆಚ್ಚಿಗೆ ನೀರು ಹಾಕದೆ ತೇವ ಅದಕ್ಕೆ ಬೇಕಾದಷ್ಟು ನೀರನ್ನು ಕೊಡ್ತಾ ಹೋದ್ರೆ ನಮ್ಮ ಪಾಲಿ ಹೌಸ್ ನಲ್ಲಿ ಒಳ್ಳೆಯ ಬೆಳವಣಿಗೆ ಬರ್ತದೆ. ಇದಕ್ಕೋಸ್ಕರ ನಮ್ಮ ಇಲ್ಲಿ ಪಾಲಿ ಹೌಸ್ ಬೇಕಾಗ್ತದೆ. ನೀರು ಹೆಚ್ಚಾಗಬಾರ್ದು ಯಾವತ್ತೂ. ನೀರು ಹೆಚ್ಚಿನ ಕಡೆ ಗಿಡ ಕೊಂಡದವರು ನೀರ್ ಹಾಕುವಂತದ್ದು ಜಾಸ್ತಿಯಾಗಿ ಗಿಡ ಸಾಯುದು, ಕಡಿಮೆ ಆಗಿ ಸಾಯುದಿಲ್ಲ. ಕಡಿಮೆ ಆದ್ರೆ ಎಲೆ ಮಾತ್ರ ಉದುರ್ತದೆ, ಸಾಯುದಿಲ್ಲ. ಜಾಸ್ತಿ ಆದ್ರೆ ಮಾತ್ರ ಗಿಡವೇ ಸಾಯ್ತದೆ. ಅದೊಂದು ನಾನು ಎಲ್ಲ ಕಡೆ ಗಿಡ ನಾನು ನೋಡಿದಲ್ಲಿ ಎಲ್ಲ ನನ್ಗೆ ಮೊದ್ಲು ಆ ಗಿಡ ಯಾಕೆ ಸತ್ತಿತ್ತು. ನಾನು ನಮ್ಗೆ ಜಾಗ ಕಡಿಮೆ, ನನಗೆ ಏನಿದ್ರು ಕೊಟ್ಟಲ್ಲಿ ಗಿಡ ಹೇಗೆ ಬಂದಿದೆ ಅಂತ ಹೇಳುವಂತ ಫೀಡ್ಬ್ಯಾಕ್ಗಳು ಜಾಸ್ತಿ ಸಿಗುವಂತ. ಅವ್ರದ್ದು ಅಲ್ಲಿ ಫೀಡ್ಬ್ಯಾಕ್ ನಾನು ನೋಡಿ ಅಲ್ಲಿ ಹೋಗಿ ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಇದು ನೀರು ಜಾಸ್ತಿ ಆಗಿ ನೀರು ನಿಂತು ಅಥವಾ ಅವರು ಇಂಗು ಗುಂಡಿ ಮಾಡಿದ್ದು ಸ್ವಲ್ಪ ಹತ್ತಿರ ಆಯ್ತು. ಇದೆಲ್ಲ ನಮ್ಗೆ ಗೊತ್ತಾಗ್ತದೆ ಏನು ತೊಂದರೆಯಿಂದ ಅಂತ ಹೇಳಿ. ಹಾಗಾಗಿ ಈ ನೀರು ಈವರೆಗೆ ನಾವು ಕೊಟ್ಟದ್ರೆ ನೀರು ಜಾಸ್ತಿಯಾಗಿ ಸತ್ತದ್ದೇ ಹೆಚ್ಚು ವಿನಃ ನೀರು ಕಡಿಮೆ ಆಗಿ ಸತ್ತದ್ದು ಇಲ್ಲ. ನೀರು ಕಡಿಮೆ ಆಗಿ ಸಾಯುದಿಲ್ಲ, ಎಲೆ ಮಾತ್ರ ಡ್ರಾಪ್ ಆಗ್ತದೆ, ಎಲೆ ಹಣ್ಣಾಗ್ತದೆ. ಬರೇ ಕೋಲಾದ್ರೂ ಅದು ಹಾಗೆ ಇರ್ತದೆ. ಇವರು ಒಂದು ವಾರ ಬಿಟ್ಟು ಹೋಗಿ ನೋಡುವಾಗ ಎಲೆ ಎಲ್ಲ ಉದುರಿ ಇದ್ರೂ ಕೂಡ ಅದಕ್ಕೆ ಕೂಡಲೇ ನೀರು ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಚೆನ್ನಾಗಿ ಚಿಗುರು ಬರ್ತದೆ, ಸಾಯುದಿಲ್ಲ ಗಿಡ, ಸಾಯುದಿಲ್ಲ. ನೀರು ಜಾಸ್ತಿ ಆದ್ರೆ ತೊಂದರೆ. ಹಾಗಾಗಿ ನೀರು ಲಿಮಿಟೆಡ್ ನೀರು ಹಾಕ್ಬೇಕು. ಅದು ನೀರು ಬೇಕು, ಅದರ ಒಟ್ಟಿಗೆ ಆ ಮಣ್ಣಲ್ಲಿ ಗಾಳಿಯೂ ಕೂಡ ಇರ್ಬೇಕು. ಗಾಳಿಯ ಒಳಗೆ ಮಣ್ಣಿನ ಒಳಗೆ ಗಾಳಿಯ ಆ ಒಂದು ಗ್ಯಾಪ್ ಇರ್ಬೇಕು. ಗ್ಯಾಪ್ ಇದ್ರೆ ಮಾತ್ರ ಆ ಬೇರು ನೀರನ್ನು ಹೀರ್ಕೊಳ್ತದೆ, ಇಲ್ಲಾಂದ್ರೆ ಬೇರು ನೀರನ್ನು ಹೀರ್ಕೊಳ್ಳೋದಿಲ್ಲ. ಬೇರಿಗೂ ಕೂಡ ಒಂದು ಸಣ್ಣ ಮಟ್ಟಿನ ಗಾಳಿ ಅಗತ್ಯ ಇದೆ. ಹೌದು. ಆಮೇಲೆ ಈ ನರ್ಸರಿ ಗಿಡಗಳಿಗೆ ಬಾಧಿಸುವಂತಹ ಕೀಟ ಮತ್ತು ರೋಗಗಳು ಅವುಗಳ ಒಂದು ನಿರ್ವಹಣೆ ಹೇಗೆ? ಇದರ ಬಗ್ಗೆ ನಾವು ಸ್ವಲ್ಪ ಸ್ವಂತವಾಗಿಯೇ ನಮಗೆ ಗೊತ್ತಿರಬೇಕಾಗ್ತದೆ. ಕೆಲವು ಏರಿಯಾದಲ್ಲಿ ಕೆಲವು ಕೀಟಗಳದ್ದು ಹಾವಳಿ ಜಾಸ್ತಿ ಇರ್ತದೆ. ಆಯಾಯ ಸಮಯಕ್ಕೆ ಯಾವ ರೋಗ ಬಂತು, ಯಾವ ಕೀಟ ಬಂತು, ಕೀಟಕ್ಕೆ ಯಾವ ರೋಗ ಔಷಧಿ ಕೊಡಬೇಕು, ರೋಗಕ್ಕೆ ಯಾವ್ದು ಕೊಡಬೇಕು, ಬ್ಯಾಕ್ಟೀರಿಯಾದಿಂದ ಬಂತ, ಫಂಗಸ್ಸಿಂದ ಬಂತ, ಇದೆಲ್ಲ ನಾವು ಒಂಚೂರು ತಿಳ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಅದು ಪಕ್ಕನೆ ನಮ್ಗೆ ತಿಳ್ಕೊಳ್ಲಿಕ್ಕಾಗದಿದ್ರೆ ತೋಟಗಾರಿಕೆ ಇಲಾಖೆಯವರ ಮೂಲಕ ಆಗ್ಲಿ ಅಥವಾ ಕೃಷಿ ವಿಜ್ಞಾನಿಗಳ ಮೂಲಕ ಆಗ್ಲಿ ಅಥವಾ ಸ್ವಲ್ಪ ಗೊತ್ತಿದ್ದ ಕೃಷಿಕರ ಹತ್ರ ಆಗಿ ಸ್ವಲ್ಪ ತಿಳ್ಕೊಂಡು ನಾವು ಶುರುವಿಗೆ ಮುಂದುವರಿಸ್ಬೇಕು. ಮತ್ತೆ ನಾವು ನಮ್ಗೆ ಒಂದು ಐಡಿಯಾ ಗೊತ್ತಾಗ್ತದೆ ಇದು ಇಂಥದ್ದೇ ಅಂತ ಹೇಳಿ. ಕೀಟ ರೋಗದ ಬಗ್ಗೆ ನಮ್ಗೆ ಸ್ವಲ್ಪ ನಾವು ಸ್ವಲ್ಪ ಕಲಿಬೇಕಾಗ್ತದೆ. ಅದು ಯಾವ ಕೀಟ, ಕೆಲವು ಕೀಟಗಳು, ಕೆಲವು ಈಗ ಲಿಂಬೆ, ಉದಾಹರಣೆಗೆ ಲಿಂಬೆ ಗಿಡ, ಲಿಂಬೆ ಗಿಡಕ್ಕೆ ಒಂದು ಎಲೆ ತಿನ್ನುವಂತ ಹುಳ ಬರ್ತದೆ, ಅದು ಪತಂಗ. ಪತಂಗ ಅದು ಬಂದು ಮೊಟ್ಟೆ ಇರ್ತದೆ ನಮ್ಮ ಕಣ್ಣೆದುರೇ ಒಂದು 8:30-9 ಹೊತ್ತಿಗೆ ಪತಂಗಗಳು. ಅದು ಹೆಚ್ಚಾಗಿ ಈ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಜಾಸ್ತಿ ಅದು ಮೊಟ್ಟೆ ಇಡುದು ನಮ್ಗೆ ಕಾಣ್ತದೆ. ಎಲೆಯ ಮೇಲೆ ಎಲ್ಲ ಸಣ್ಣ ಒಂದು ಹಳದಿ ಬಣ್ಣದ ಒಂದು ಸಾಸಿವೆಗಿಂತಲೂ ಸಣ್ಣ ಮೊಟ್ಟೆ ಇಡುವಂತದ್ದು ನಮ್ಮ ಕಣ್ಣಿಗೆ ಕಾಣ್ತದೆ. 3 ದಿವಸದಲ್ಲಿ ಅದು ಮೊಟ್ಟೆ ಒಡೆದು ಹುಳ ಆಗಿ ಗಿಡವನ್ನು ತಿನ್ನಲಿಕ್ಕೆ ಶುರು ಮಾಡ್ತದೆ. ಅದು ಈ ಗಿಡದ ಬಗ್ಗೆ ನಮ್ಗಿಂತ ಹೆಚ್ಚು ಅದು ಸ್ಟಡಿ ಮಾಡಿರ್ತದೆ ಆ ಕೀಟ. ಅದು ಅದಕ್ಕೆ ಜನ್ಮದತ್ತ ವಿದ್ಯೆ. ಅದು ಈ ಗಿಡ 1st ದಿವಸದಲ್ಲಿ ಚಿಗುರ್ತದೆ. ಈ ಚಿಗುರುವಾಗ ನಾನು ಇಟ್ಟ ಮೊಟ್ಟೆ ಒಡೆದು ಹೊರಗೆ ಬರಬೇಕು. ಅದಕ್ಕೆ ಸರಿಯಾದ ಆ ಪೀರಿಯಡಿನಲ್ಲಿ ಅದು ಮೊಟ್ಟೆ ಇರ್ತದೆ. ಸಾಮಾನ್ಯ 3-4 ದಿವಸದಲ್ಲಿ ಒಡೆಯುವಾಗ ಇಲ್ಲಿ ಸ್ಪ್ರೌಟ್ ಓಪನ್ ಆಗಿರ್ತದೆ. ಈ ಚಿಗುರು ಓಪನ್ ಆಗ್ತದೆ. ಚಿಗುರು ಓಪನ್ ಆಗ್ತದೆ. ಓಪನ್ ಆಗುವಾಗ ಈ ಹುಳಗಳು ಸಣ್ಣ ಚಿಗುರಿಗೆ ಸಣ್ಣ ಹುಳ ಎಲ್ಲ ದೊಡ್ಡದಾಗ್ತಾ ಬಂದಾಗ ಹುಳಗಳು ದೊಡ್ಡದಾಗ್ತಾ ಬರ್ತವೆ. ಕಡೆಗೆ ಅದು ಬೆರಳಿನಷ್ಟು ದಪ್ಪ ಬರ್ತದೆ. ಏನಿಲ್ಲ, ಬರೀ 1 ದಿವಸದಲ್ಲಿ ಗಿಡವನ್ನು ಇಡೀ ಬೋಳು ಮಾಡಿ ಎಲೆಗಳೇ ಇಲ್ಲದ ಹಾಗೆ ಮಾಡಿಬಿಡ್ತವೆ. ಹೀಗೆ ಮಾಡಿದ್ರೆ ಆ ಗಿಡದಲ್ಲಿ ಆ ಫುಡ್ ತಯಾರಾಗುವಂತದ್ದು ಎಲೆಗಳು ತಿಂದು ಬಿಟ್ರೆ ಮುಂದಕ್ಕೆ ಆ ಲಿಂಬೆ ಆಗ್ಲಿಕ್ಕೆ ಬೇಕಾದ ಆ ಫುಡ್ ತಯಾರು ಮಾಡುವಂತ ಎಲೆ ಇಲ್ಲ ಅಂತ ಆಗ್ತದೆ. ಇಲ್ಲ ಅಂತ ಆಗುತ್ತೆ, ಫಲ ಬರುವುದಿಲ್ಲ. ಹಾಗಾಗಿ ಅದು ಯಾವ ಔಷಧಿ ಬಿಡಬೇಕು? ಈಗ ಉದಾಹರಣೆಗೆ ಇರುವೆಗೆ ಕೊಡುವಂತ ಔಷಧಿಯನ್ನು ಈ ಹುಳ ಜಾತಿಗಳಿಗೆ ಕೊಟ್ಟರೆ ನಡೆಯುವುದಿಲ್ಲ. ಅದಕ್ಕೆ ಹುಳ ಉದ್ದ ಜಾತಿಯ ಹೊಟ್ಟೆ ಎಳೆದುಕೊಂಡು ಹೋಗುವಂತ ಹುಳ ಅಂತ ಹೇಳುವಂತದ್ದು ಅದಕ್ಕೆ ಆಗುವಂತ ಉದಾಹರಣೆ. ಇದಕ್ಕೆ ಲಿಂಬೆಗೆ ನಾನೀಗ ಉದಾಹರಣೆ ಕೊಡಬೇಕ್ರೆ, ಲಿಂಬೆಗೆ ಹುಳ ಆಯ್ತು ಅಂತ ಹೇಳಿ ನಾವು ಈ ಮಿಡಾಕ್ಲೋಪ್ರಿಡ ಅಥವಾ ಇದು ಕ್ಲೋರೋಫೈರಿಫಾಸ ಇಂಥದ್ದು ಕಾಂಟ್ಯಾಕ್ಟ್ ಅಥವಾ ಅಂತರ್ವ್ಯಾಪಿ ಗಿಡಗಳ ಇದನ್ನು ಕೊಟ್ಟ ಕೂಡಲೇ ಅದು ಸಾಯುವುದಿಲ್ಲ. ಅದಕ್ಕೆ ನಿಜವಾಗಿ ಎಕಾಲಕ್ಸ್ ಅಂತ ಹೇಳುವಂತ ಒಂದು ಔಷಧಿ ಇದೆ, ಅದನ್ನು ಕೊಟ್ಟ ಕೂಡಲೇ ಅದು ಅದರದ್ದು ಸಮಸ್ಯೆ ಮುಗ್ದು ಹೋಯ್ತು. ಅದೇ ಎಕಾಲಕ್ಸ್ ನಾವು ಇರುವೆಗೆ ಬಿಟ್ರೆ ಇರುವೆಗಳು ಸಾಯುವುದಿಲ್ಲ. ಈಗಿನ ಕಾಲದಲ್ಲಿ ವಿಜ್ಞಾನಿಗಳು ಕೂಡ ಆಯಾಯ ಕೀಟಕ್ಕೆ ಆಯಾಯ ಔಷಧಿಗಳು ಸ್ಪೆಷಲ್ ಅಂತ ಹೇಳಿ ಮಾಡಿ ಇಟ್ಟಿರ್ತಾರೆ. ಹಾಗಾಗಿ ನಾವು ಕೂಡ ಅದನ್ನೊಂದು ಸ್ವಲ್ಪ ಸ್ಟಡಿ ಮಾಡಿಕೊಂಡು ಯಾವ ಕೀಟಕ್ಕೆ ಇರುವೆಗೆ ಬಿಡುವಂತ ಔಷಧಿಯನ್ನು ಹುಳಕ್ಕೆ ಬಿಟ್ಟರೆ ಹುಳ ಸಾಯುವುದಿಲ್ಲ, ಹುಳದ ಔಷಧಿಯನ್ನು ಇರುವೆಗೆ ಬಿಟ್ಟರೆ ಇರುವೆ ಸಾಯುವುದಿಲ್ಲ. ಇದನ್ನೆಲ್ಲ ಒಂದು ಸ್ವಲ್ಪ ನಾವು ತಿಳ್ಕೊಂಡು ನಾವು ಔಷಧಿ ಬಿಟ್ಟು ನಾವು ಸಾಕಬೇಕಾಗ್ತದೆ. ಅಥವಾ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಅಥವಾ ಕೃಷಿ ವಿಜ್ಞಾನಿಗಳ ನಾವು ಸಂಪರ್ಕ ಬೇಕು. ಕೃಷಿಕರು ಅಂತ ಆಗುವಾಗ ನಮಗೆ ಕೃಷಿ ವಿಜ್ಞಾನಿಗಳದ್ದು ತೋಟಗಾರಿಕಾ ಅಧಿಕಾರಿಗಳದ್ದು ಎಲ್ಲ ನಮ್ಗೆ ಸ್ವಲ್ಪ ಸಂಪರ್ಕ ಇಟ್ಟುಕೊಂಡು ನಾವು ಇದು ಮಾಡಿದ್ರೆ ನಮ್ಗೆ ಸಮಸ್ಯೆಗಳು ತುಂಬಾ ಕಡಿಮೆ. ಬರ್ತಿಲ್ಲ, ಈಗ ಕೊನೆಯ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ನರ್ಸರಿ ಗಿಡವನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಈಗ ಲೋಡ್ ಮಾಡುವಂತಹದ್ದು, ಇಳಿಸುವಂತಹದ್ದು, ನೆರಳಲ್ಲಿ ಇಡುವಂತಹದ್ದು ಏನೇನು ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕು ಅಂತ? ಹೌದು, ಈ ನರ್ಸರಿ ಗಿಡಗಳನ್ನು ಸಾಗಾಟ ಮಾಡುವಾಗ ಹೆಚ್ಚಾಗಿ ನರ್ಸರಿ ಗಿಡಗಳು ಮಳೆಗಾಲದಲ್ಲಿ ಹೆಚ್ಚಿನ ಒಂದು ಮಳೆ ಬಂದ ಕೂಡಲೇ ಎಲ್ಲ ಸಾಗಾಟ ಮಾಡುವಂತದ್ದು. ಈ ಸಾಗಾಟ ಮಾಡುವಾಗ ಆದಷ್ಟು ಗಿಡಗಳನ್ನು ಜೋಡಿಸುವಂತದ್ದು ಕೂಡ ನಾವು ಸರಿಯಾಗಿ ಜೋಡಿಸ್ಬೇಕು. ಅದು ಜೋಡಿಸುವಂತದ್ದು ಹೆಚ್ಚು ಕಡಿಮೆ ಆದ್ರೂ ಕೂಡಲೇ ಅದು ಸ್ಟೆಪ್ ಸ್ಟೆಪ್ ಮಾಡಿ ಇಡ್ತಾರೆ ನರ್ಸರಿಗಳೇ ದೂರ ಕೊಂಡೋಗುವಾಗ. ಅದು ಜರಿದು ಬಿದ್ದು ಗಿಡ ಡ್ಯಾಮೇಜ್ ಆಗ್ತದೆ. ಕೆಲವೊಮ್ಮೆ ಕಸಿ ಮಾಡಿದ ಅದು ಸರಿಯಾಗಿ ಜಾಯಿಂಟ್ ಆಗದಿದ್ರೆ ಅಂತ ಗಿಡಗಳನ್ನು ನಾವು ಹಾಕ್ಲಿಕ್ಕೆ ಹೋಗಬಾರದು. ಸರಿಯಾಗಿ ಜಾಯಿಂಟ್ ಆದ ಗಿಡಗಳನ್ನು, ಕಸಿ ಸೇರಿದ ಗಿಡಗಳನ್ನು ಹಾಕಬೇಕು. ಒಂದು ಇಷ್ಟು ಅಂತ ಹೇಳಿ ಒಂದು ಬೆಳವಣಿಗೆ ಉಂಟು ಆ ಗಿಡ ಪ್ಲಾಂಟಿಂಗ್ ಮಾಡುವ. ಅಷ್ಟು ಎತ್ತರ ಬೆಳೆದ ಗಿಡವನ್ನು ನಾವು ಯಾವತ್ತು ಹೊರಗಡೆ ಕೊಡ್ಲಿಕ್ಕೆ ಹೋಗ್ಬೇಕು. ಅದಕ್ಕಿಂತ ಮೊದಲು ನಮ್ಮಲ್ಲೇ ಅದು ಗಿಡ ಸರಿಯಾಗಿ ಬೆಳವಣಿಗೆ ಸರಿ ಬೆಳವಣಿಗೆ ಆಗದ ಗಿಡವನ್ನು ನಾವು ಲೋಡ್ ಮಾಡಿದ್ರೆ ಗಿಡಕ್ಕೆ ಡ್ಯಾಮೇಜ್ ಆಗ್ತದೆ. ಇನ್ನು ನೀರು ಹಾಕುವಾಗ್ಲೂ ಹಾಗೆ, ಅತಿ ಹೆಚ್ಚು ನೀರು ಹಾಕಿ ಗಿಡವನ್ನು ಲೋಡ್ ಮಾಡುವಾಗ್ಲೂ ಸ್ವಲ್ಪ ತೊಂದರೆ ಆಗ್ತದೆ, ಕೆಸರು ಆಗ್ತದೆ. ಕೆಸರು ಅಂತ ಹೇಳಿದ್ರೆ ಈ ಸಿಮೆಂಟ್ ಕಾಂಕ್ರೀಟ್ ಮಿಕ್ಸ್ ಮಾಡುವಾಗ ಹೇಗೆ ಅದರ ಒಳಗಿರುವ ಗಾಳಿಯ ಗುಳ್ಳೆ ವೈಬ್ರೇಷನ್ ವೈಬ್ರೇಟರ್ ಅಲ್ಲಿ ಗಾಳಿಯ ಗುಳ್ಳೆ ಹೇಗೆ ಹೊರಗೆ ಬಂದು ಅದು ಗಟ್ಟಿ ಆಗ್ತದ, ಅದೇ ರೀತಿ ಈ ಮಣ್ಣು ಕೂಡ ಈ ಲಾರಿ ಅಥವಾ ವೆಹಿಕಲ್ ಅಲ್ಲಿ ಹೋಗುವಾಗ ತುಂಬಾ ನೀರು ಹಾಕಿದ್ರೆ ಇದು ವೈಬ್ರೇಟ್ ಆಗಿ ಅದರ ಆ ಪ್ಯಾಕೆಟ್ ನಲ್ಲಿ ಗಾಳಿಯ ಗುಳ್ಳೆ ಬೇಕು ಅಂತ ಹೇಳಿದೆಲ್ಲ, ಆ ಗಾಳಿ ಆ ಸಂಚಾರ ನಿಂತು ಹೋಗ್ತದೆ, ಅಲ್ಲಿ ನೀರು ಎಲ್ಲ ಫುಲ್ ಆಗ್ತದೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಗಾಳಿ ಹೊರಗೆ ಹೋಗಿ ಎಲ್ಲ ಕಲಸಿ ಹಾಕಿದಾಗ ಆಗ್ತದೆ, ಸಿಮೆಂಟ್ ಹಾಕಿದಾಗ ಆಗ್ತದೆ. ಅದು ಏನಾಗ್ತದೆ ಅಲ್ಲಿ ಹೋದ್ಮೇಲೆ ಮೂರ್ನಾಲ್ಕು ದಿವಸದಲ್ಲಿ ಗಿಡಗಳು ಒಂದೊಂದು ಸಾಯಲಿಕ್ಕೆ ಶುರು ಹೋಗ್ತದೆ, ಯಾಕಂದ್ರೆ ಬೇರು ಹೊಳಿಲಿಕ್ಕೆ ಶುರು ಹೋಗ್ತದೆ. ಹಾಗಾಗಿ ಹೆಚ್ಚಿಗೆ ನೀರು ಕೆಳಗೆ ಇಳಿತಾ ಇರುವ ಹಾಗೆ ಹೆಚ್ಚು ನೀರು ಇದ್ದ ಗಿಡವನ್ನು ನಾವು ಲೋಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಂತ ಲೋಡ್ ಮಾಡ್ಲಿಕ್ಕೆ ಇದ್ರು ಕೂಡ ಒಂದು ಸಿಂಗಲ್ ಸ್ಟೆಪ್ ಹಾಕಿ ಒಂದರ ಮೇಲೆ ಒಂದು ಹಾಕದೆ ಅದನ್ನು ನಾವು ಆದಷ್ಟು ಅದಕ್ಕೆ ಒತ್ತಡ ಬೀಳದ ಹಾಗೆ ಜಂಪಿಗೆ ಅದು ನೀರು ಹಿಂಡದ ಹಾಗೆ ಆದಷ್ಟು ನೋಡಿಕೊಂಡು ನಾವು ಇದು ಮಾಡಬೇಕು. ಮತ್ತೆ ನಾವು ಮಣ್ಣಲ್ಲಿ ಕೂಡ ಮಿಕ್ಸ್ ಮಾಡುವಾಗ ಸ್ವಲ್ಪ ಕಲ್ಲು ಮಣ್ಣು ಸಣ್ಣ ಸಣ್ಣ ಕಲ್ಲು ಇರುವಂತದ್ದು ಮರಳು ಇರುವಂತದ್ದು ಸರಿಯಾಗಿ ನೀರು ಬಸಿದು ಹೋಗುವಂತ ಮಣ್ಣನ್ನು ಆ ಪ್ಯಾಕೆಟ್ಗಳಿಗೆ ನಾವು ತುಂಬಿಸಿರ್ಬೇಕು. ಬರೇ ಅಂಟು ಮಣ್ಣನ್ನೆಲ್ಲ ತುಂಬಿಸಿದ್ರೆ ಅದು ವೈಬ್ರೇಟ್ ಆಗುವಾಗ ಪೂರ ಅಂಟಾಗ್ತದೆ, ಗಿಡಗಳು ಬದುಕದೇ ಇಲ್ಲ. ಇದು ನಾವು ಸರಿಯಾಗಿ ಇದು ನೋಡಿಕೊಂಡದ್ದು, ಇದು ನಾವು ಯಾವ ಕಾರಣಕ್ಕೆ ಹೀಗೆ ಆಗ್ತದೆ ಅಂತ ಹೇಳಿ ನಮ್ಗೆ ಕೂಡ ಅದು ಆಗಿ ಅನುಭವ ಉಂಟು, ಕಳಿಸಿ ಕೊಟ್ಟಲ್ಲಿ ಕೂಡ ಹಾಗೆ ಆಗಿ ಅನುಭವ ಉಂಟು. ಅದೊಂದು ಸರಿಯಾಗಿ ಲೋಡಿನ ಬಗ್ಗೆ ನಾವು ತುಂಬಾ ಎಚ್ಚರ ವಹಿಸಬೇಕು. ಆದಷ್ಟು ಕ್ಲೋಸ್ ಇರುವಂತ ವೆಹಿಕಲ್ ಅಲ್ಲೇ ನಾವು ಸಾಗಾಟ ಮಾಡಿದ್ರೆ ಒಳ್ಳೇದು. ಮಳೆಗೆ ಓಪನ್ ಹೋಗ್ತಾ ಇರುವಾಗ ಮಳೆ ಬರ್ತಾ ಇದ್ರೆ ಗಿಡಗಳದ್ದು ಹೀಗೆ ವೈಬ್ರೇಟ್ ಆಗಿ ಇದಾಗ್ತದೆ. ಹಾಗೆ ಮಾಡಿರುವಂತ ವಾಹನದಲ್ಲಿ ನಾವು ಸಾಗಾಟ ಮಾಡೋದು ಒಳ್ಳೇದು. ಬಹಳ ಸಂತೋಷ ಗುರುರಾಜ್ ಬಳತಿಲ್ಲಾಯ ಅವರೇ. ನರ್ಸರಿ ನಿರ್ವಹಣೆಯ ಸೂಕ್ಷ್ಮ ವಿಚಾರಗಳು ಏನೇನು, ಅದರಲ್ಲೂ ವಿಶೇಷವಾಗಿ ಈ ಚಿಕ್ಕ ಎಳೆಯ ಗಿಡಗಳನ್ನು ಯಾವ ರೀತಿ ಪೋಷಣೆ ಮಾಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತಮಗೆ ಹಾಗೂ ಕೇಳುಗರಿಗೆ ನನ್ನ ಅನಂತ ಅಭಿನಂದನೆಗಳು. ಇದುವರೆಗೆ ನರ್ಸರಿ ನಿರ್ವಹಣೆ ಕುರಿತು ಉಡುಪಿ ತಾಲೂಕಿನ ಆತ್ರಾಡಿಯ ಗುರುರಾಜ್ ಬಾಳ್ತಿಲ್ಲಾಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ की मासिक किश्त देकर प्रवेश कर सकते हैं. 18 से 40 वर्ष तक के किसान इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जनसेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनहित में जारी. एक अकेली कृषि माहिती. ಅಡಿಕೆ ಬೆಳೆಗೆ ಬಾಧಿಸುವಂತಹ ಕೊಳೆ ರೋಗ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾ ಇದೆ. ಮುಂಗಾರು ಪೂರ್ವದಲ್ಲಿ ರೈತರು ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಫೈಟೋಪ್ತಿರಾ ಅರಕೆ ಎನ್ನುವಂತಹ ಶಿಲೀಂಧ್ರ ಈ ಕೊಳೆ ರೋಗ ಬರುವುದಕ್ಕೆ ಪ್ರಮುಖವಾದಂತಹ ಕಾರಣ. ಪರಿಸರದಲ್ಲಿ ಸುಪ್ತಾವಸ್ಥೆಯಲ್ಲಿ ಇರುವಂತಹ ಈ ಶಿಲೀಂಧ್ರಗಳು ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದ ಹಾಗೆ ತುಂಬ ಕ್ರಿಯಾಶೀಲವಾಗಿರ್ತವೆ, ಅಡಿಕೆ ಬೆಳೆಯನ್ನು ಬಾಧಿಸ್ತವೆ. ಕಳೆದ ಸಾಲಿನಲ್ಲಿ ಈ ಶಿಲೀಂಧ್ರದ ಬಾಧೆಗೆ ಒಳಗಾಗಿರುವಂತಹ ಅಡಿಕೆಯ ಭಾಗಗಳಲ್ಲಿ ಮತ್ತು ಮಣ್ಣಿನಲ್ಲಿ ಸುಪ್ತಾವಸ್ಥೆಯಲ್ಲಿ ಇರುವಂತಹ ಶಿಲೀಂಧ್ರಗಳು ಮಳೆ ಬೀಳ್ತಾ ಇದ್ದ ಹಾಗೆ ಕ್ರಿಯಾಶೀಲಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಗೊಂಡು ಅಡಿಕೆ ಬೆಳೆಯನ್ನು ಹಾನಿಪಡಿಸುತ್ತವೆ. ಕೊಳೆ ರೋಗದ ಹಾನಿಯ ಚಿಹ್ನೆಗಳು ಈ ರೀತಿಯಾಗಿವೆ. ಪ್ರಾರಂಭದಲ್ಲಿ ಕಾಯಿಗಳ ಮೇಲೆ ನೀರಿನಿಂದ ಒದ್ದೆಯಾದಂತಹ ಹಚ್ಚ ಹಸಿರು ಬಣ್ಣದ ಮಚ್ಚೆಗಳು ಕಾಣಿಸಿಕೊಳ್ತವೆ. ಅಡಿಕೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಉದುರುವುದನ್ನು ಕಾಣಬಹುದು. ಕ್ರಮೇಣ ಇಂತಹ ಮಚ್ಚೆಗಳು ದೊಡ್ಡದಾಗಿ ಕಾಯಿಗಳ ಮೇಲ್ಭಾಗವನ್ನೆಲ್ಲ ಆವರಿಸಿ ಕಾಯಿಗಳು ಹೊಳಪನ್ನು ಕಳೆದುಕೊಂಡು ಕುಳಿತವೆ, ತೂಕವನ್ನು ಕಳೆದುಕೊಂಡು ಗೊಂಚಲಿನಲ್ಲಿ ಒಣಗ್ತವೆ. ಕೊಳೆತ ಕಾಯಿಗಳ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರ ಅಥವಾ ಬೂಸ್ಟ್ ಬೆಳವಣಿಗೆ ಕಂಡುಬರುತ್ತದೆ. ರೋಗವು ತೀವ್ರಗೊಂಡಾಗ ಗೊಂಚಲು ಕೊಳೆತು ಕಪ್ಪಾಗ್ತದೆ. ತೋಟಗಳಲ್ಲಿ ರೋಗ ಹರಡದ ಹಾಗೆ ಹಾಗೂ ರೋಗ ಉಲ್ಬಣವಾಗದಂತೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು. ಕೆಳಗೆ ಬಿದ್ದಿರುವಂತಹ ರೋಗ ಪೀಡಿತ ಕಾಯಿ ಹಾಗೂ ಒಣಗಿದ ಸಿಂಗಾರವನ್ನು ಆರಿಸಿ ತೆಗೆದು ಸುಡಬೇಕು, ಇಲ್ಲವೇ